ಅದರ ಮತ್ತೆ ನಾನೇ ಸಾಕಲಿಕ್ಕೆ ಚಾಲು ಮಾಡಿದ್ದೇನೆ. ಈಗ ಒಂದು 10-30 ಹಂದಿಗಳು ಸಾಕ್ತಾ ಇದ್ದೇನೆ. 30 ಹಂದಿಗಳನ್ನು ಸಾಕ್ತಾ ಇದ್ರಿ? ಹೌದು. ಈಗ ನಿಮ್ಮ ತಂದೆಯವರು ಸಾಕ್ತಾ ಇದ್ದಂತಹ ಹಂದಿಗೂ ಇದು ತಳಿಯು ಎರಡು ಒಂದೇ ಅಥವಾ ಏನಾದ್ರು ವ್ಯತ್ಯಾಸ ಉಂಟ? ವ್ಯತ್ಯಾಸ ಉಂಟು. ಈಗಿನ ಹಂದಿಗಳು ಸ್ವಲ್ಪ ದೊಡ್ಡ ಸೈಜು, ಮತ್ತೆ ಮುಂಚೆ ಸಣ್ಣ ಸಣ್ಣ ಇತ್ತು. ಒಂದೆರಡು ವರ್ಷಕ್ಕೆ ಸಾಕ್ತಿದ್ದರು ಅವರು. ನಾವು ಈಗ ಅದೇ ಕಸಬಂದು ಹೇಳಿ ಅದನ್ನೇ ಮಾಡಿ ಮುಂದುವರಿಸಿ ಬಂದಿದ್ದೇನೆ. ಈಗ ಮೊದಲೆಲ್ಲ ಹಂದಿ ಸಾಕಣೆ ಅಂದ್ರೆ ಹಂದಿ ಗೂಡು ಅಂದ ತಕ್ಷಣ ಒಂದು ಸ್ವಚ್ಛವಾಗಿ ಇರ್ತಿರ್ಲಿಲ್ಲ ಅಂತ ಒಂದು ಆಪಾದನೆ ಇದೆ ಇದರ ಮೇಲೆ. ಹಂದಿ ಸಾಕಣೆ ಎನ್ನುವಂಥದ್ದು ಅಷ್ಟೊಂದು ನೀಟಾಗಿ ಇರುವುದಿಲ್ಲ ಅಂತ ಹೇಳಿ. ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಮೊವಿನ್ ಸಿಕ್ವೇರ್ ಅವರು ಹೇಳಿ? ನೋಡಿ ಸರ್, ಅದು ನೀವು ಹೇಳಿದ್ದು ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಚೆ ಹಂದಿ ಸಾಕಣೆ ಅಂದ್ರೆ ತುಂಬಾ ವಾಸನೆ ಇದು ಇರ್ತಾ ಇತ್ತು. ಇವಾಗ ಅಂದ್ರೆ ನಾವು ವೈಜ್ಞಾನಿಕ ತರವಾಗಿ ಮಾಡ್ತಾ ಇದೀವಿ. ಅಂದ್ರೆ ಒಂದು ಡ್ರಾಪ್ ಅದರದ್ದು ವೇಸ್ಟ್ ನೀರು ಅದು ಹೊರಗಡೆ ಬೀಳಲಿಕ್ಕಿಲ್ಲ, ಅದು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಮ್ಮ ಗೋಬರ್ ಗ್ಯಾಸ್ ಮಾಡಿದೀವಿ ಅದಕ್ಕೂ ಹೋಗ್ತಾ ಇದೆ. ಸೊ ಗೋಬರ್ ಗ್ಯಾಸ್ ಇಂದ ಹೊರಗಡೆ ಬರುವ ಯಾವ್ದಂತ ಸ್ಲರಿ ಆ ಸ್ಲರಿಯಲ್ಲಿ ಯಾವುದೇ ವಾಸನೆ ಅಂತ ಇರೋದಿಲ್ಲ. ಅದನ್ನು ನಾವು ಪಂಪಿನ ಮುಖಾಂತರ ಎಲ್ಲ ನಮ್ಮ ಅಡಿಕೆ ತೋಟಕ್ಕೆ ಮತ್ತೆ ತೆಂಗಿನ ತೋಟಕ್ಕೆ ಕೊಡ್ತಾ ಇದ್ದೀವಿ. ಸೊ ಅದರಿಂದಾಗಿ ಯಾವುದೇ ಅಲ್ಲಿ ಒಂದು ವಾಸನೆ, ಇವಾಗ ನೀವು ನೋಡಿದ್ರಲ್ಲ ಇವಾಗ ಬಂದ್ರಿ ಏನಾದ್ರೂ ವಾಸನೆ ಇಲ್ಲಿ ಇಲ್ಲ. ಸೊ ಹಂದಿ ಸಾಕಣೆಯಲ್ಲಿ ಅಂತ ವಾಸನೆ ಅಂತ ಇವಾಗ ಬರ್ತಾ ಇಲ್ಲ. ಸ್ವಲ್ಪ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ, ವಿದ್ಯಾಭ್ಯಾಸ ಮತ್ತೆ ಬೇರೆ ಉದ್ಯೋಗ ಮಾಡ್ತಾ ಇದ್ದೀರೋ ಅಥವಾ ಬೇರೆ ಉದ್ಯೋಗವನ್ನ ಬಿಟ್ಟು ಇಲ್ಲಿ ಬಂದವರ ಹೇಗೆ? ಇಲ್ಲ ಸರ್, ನಾ ಆಕ್ಚುಲಿ ನಾನು ಮೆರೈನ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಸೇಲಿಂಗ್ ಅಲ್ಲಿ ಇದ್ದೆ, ಇವಾಗ ರೀಸೆಂಟ್ ಅಲ್ಲಿ ಮನೆಗೆ ಬಂದಿದ್ದೇನೆ, ರಜೆಯಲ್ಲಿ ಇದ್ದೀನಿ, ಎಕ್ಸಾಮ್ ಅಂತ ಎಕ್ಸಾಮ್ ಕೊಡಕ್ಕಂತ ಮನೆಯಲ್ಲಿ ಇದ್ದೀನಿ ನಾನು ಸರ್. ಸೊ ನಾನು ಇವಾಗ ತಂದೆಗೆ ಸ್ವಲ್ಪ ಹೆಲ್ಪ್ ಸಹಾಯ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗ ನೀವು ನೋಡುವಂತಹ ಒಂದು ದೃಷ್ಟಿಕೋನ ಏನು, ಈಗ ಕೃಷಿ ಆಗ್ಬೋದು ಅಥವಾ ಇಂಥ ಒಂದು ಪೂರಕವಾಗಿ ಹಸು ಸಾಕಣೆ ಮಾಡುವಂತಹದ್ದಿರ್ಬೋದು, ಹಂದಿ ಸಾಕಣೆ ಇರ್ಬೋದು, ಕೋಳಿ ಸಾಕಣೆ ಆಗ್ಬೋದು, ಇದನ್ನ ನೀವು ನೋಡುವಂತ ಒಂದು ದೃಷ್ಟಿಕೋನ ಏನು? ನೋಡಿ ಸರ್, ನಮ್ಗೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇದೆ ಅಂತ ಆದ್ರೆ ಅದರಲ್ಲಿ ನಾವು ಲಾಭವನ್ನು 100% ನಾವು ಲಾಭವನ್ನು ತೆಗಿಬಹುದು. ಅದು ಯಾವುದೇ ಆಗ್ಲಿ, ಉದ್ಯೋಗ ಆಗ್ಲಿ ಅಥವಾ ಕೃಷಿ ಆಗ್ಲಿ, ಹಂದಿ ಸಾಕಣೆ ಆಗ್ಲಿ, ಯಾವುದೇ ಒಂದು ವಿಷಯ ತಕೊಳ್ಳಿ, ನಿಮ್ಗೆ ಆಸಕ್ತಿ ಬೇಕು, ಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಹೌದು, ನೀವು 100% ನಿಮ್ಮ ಎಫರ್ಟ್ ಹಾಕಿದ್ರೆ ಯಾವುದ್ರಲ್ಲಿ ಕೂಡ ನಿಮ್ಗೆ ಲಾಭವಂತೂ ಸಿಕ್ಕೇ ಸಿಗತ್ತೆ. ನೋಡಿ, ಇವಾಗ ಹಂದಿ ಸಾಕಣೆಯಲ್ಲಿ ನಾನು ಹೇಳುವುದಾದ್ರೆ ನೀವು ನಿಮ್ಮನ್ನು 100% ತೊಡಗಿಸಿದ್ರೆ ಖಂಡಿತ ಲಾಭ ಇದೆ ಅದರಲ್ಲಿ. ಯಾಕಂದ್ರೆ ಆ ಹಂದಿಗೆ ನಾವು ಆಹಾರ ಏನಂತ ಕೊಡ್ತೀವಿ ಅದು ಫುಲ್ ವೇಸ್ಟ್ ಅಂತಾನೆ, ಒಂದು ಹೋಟೆಲ್ ವೇಸ್ಟ್ ಅಥವಾ ನಮ್ಮ ಈ ಹಾಸ್ಟೆಲ್ ವೇಸ್ಟ್ ಎಲ್ಲ ಸಿಗತ್ತೆ ನಮಗೆ. ಅದರಿಂದಾಗಿ ಹಂದಿಗೆ ನಿಮ್ಮ ವೆಚ್ಚ ಅಂತ ಹೇಳಿದರೆ ಅದು ವೆಚ್ಚ ಆಲ್ಮೋಸ್ಟ್ 0 ಅಂತ ಹಿಡ್ಕೋಬಹುದು. ನಮಗೆ ಒಬ್ಬರು ಇದ್ರೆ ಒಂದು 50 ಹಂದಿಗೆ ಒಬ್ಬರು ನಮ್ಮ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸ್ಬೋದು. ಅದರಲ್ಲಿ ಏನು ಅಷ್ಟೊಂದು ವೆಚ್ಚ, ದೊಡ್ಡ ವೆಚ್ಚ ಇಲ್ಲ ನಿಮಗೆ. ಮತ್ತೆ ತರೋ ಆಹಾರವನ್ನು ತರೋದಕ್ಕೆ ಎಷ್ಟು ಬೇಕು ನಿಮಗೆ, ಅದೊಂದು ಸ್ವಲ್ಪ ಖರ್ಚಾಗ್ಬೋದು, ಅದು ಜಾಸ್ತಿ ಖರ್ಚು ಇಲ್ಲ ನಿಮಗೆ ಅದರಲ್ಲಿ. ಇವಾಗ ಮುಂಚೆ ನೋಡಿಬೇಕಾದ್ರೆ ಹಂದಿ ತಳಿಯಲ್ಲಿ ಅಷ್ಟೊಂದು ಒಳ್ಳೆ ತಳಿ ಇರಲಿಲ್ಲ. ಇವಾಗ ನಮ್ಮ ಹೊರದೇಶದಿಂದ ಬಂದಂಥ ತುಂಬನೇ ವೆರೈಟಿಯ ತಳಿ ಸಿಗತ್ತೆ ನಿಮಗೆ. ನೋಡಬೇಕಾದ್ರೆ ಯಾಕ್ಷರ್ ಇದೆ, ಡ್ಯೂರೋಗ್ ಇದೆ, ಹ್ಯಾಮ್ಸ್ಪೇರ್ ಇದೆ, ಹಾಗೆಂದ್ರೆ ತುಂಬ ತಳಿ ಇದೆ. ಯಾಕ್ಷರ್ ಅಂತ ಇಟ್ಕೊಳ್ಳಿ, ಮುಂಚೆದ್ದು ತಳಿ ಒಂದು 6 ತಿಂಗಳಿಲ್ಲ ಒಂದು ವರ್ಷ ಸಾಕಿದ್ರೆ ನೀವು 100 ಕೆಜಿ ಹೋಗ್ತಾ ಇರಲಿಲ್ಲ, ಒಂದು 60-70 ಕೆಜಿ ಮ್ಯಾಕ್ಸಿಮಮ್. ಯಾಕ್ಷರ್ ಅನ್ನು ಇಟ್ಕೊಳ್ಳಿ, ನೀವು ಈಗ ಒಂದು ವರ್ಷ ಸಾಕಿದ್ರೆ, ಒಂದು 12-14 ತಿಂಗಳು ಸಾಕಿದ್ರೆ ಅದು ಮಿನಿಮಮ್ 150-180 ಕೆಜಿ ಹೋಗೇ ಹೋಗತ್ತೆ. ಮತ್ತೆ ಮರಿ ಇಡೋದು, ಮರಿ ಅದು ಮಿನಿಮಮ್ ಒಂದು 10-13 ಮರಿ ಅಂತ ಇಡತ್ತೆ. ಮುಂಚೆ ನಾವು ಮನೆಯಲ್ಲಿ ಸಾಕ್ತಾ ಇದ್ವಿ ಅದು 6-7, ಮತ್ತೆ ಅದು ಒಳ್ಳೆ ಪೋಷಣೆ ಮಾಡಲ್ಲ. ಇದು ಹಾಗಲ್ಲ, ಇದು ಒಳ್ಳೆ ಮಾಡಿ ಪೋಷಣೆ ಮಾಡತ್ತೆ ಮರಿಯನ್ನು. ಮರಿ ನಿಮ್ಗೆ ಎಷ್ಟು ಮರಿ ನೀವು ಜಾಸ್ತಿ ಬದುಕಿಸ್ತೀರಾ ಅಷ್ಟು ನಿಮ್ಗೆ ಲಾಭ ಇದೆ ಅದರಲ್ಲಿ. ಯಾಕಂದ್ರೆ ಒಂದು ಮರಿ ಇವಾಗ ಯಾಕ್ಷರ್ ಪ್ಯೂರ್ ಬ್ರೀಡ್ದು ಒಂದು ಮರಿ 3,500-5,000 ತನಕ ಹೋಗ್ತದೆ. ಸೊ ಅದು ನಿಮ್ಗೆ ಲಾಭನೇ ಅದರಲ್ಲಿ. ಸ್ವಲ್ಪ ಇವುಗಳ ಸಂತಾನಾಭಿವೃದ್ಧಿಯ ಬಗ್ಗೆ ಹೇಳೀಗ, ಎಷ್ಟು ತಿಂಗಳಲ್ಲಿ ಅದು ಗಬ್ಬಕ್ಕೆ ಬರ್ತದೆ ಅಥವಾ ಗಬ್ಬ ಕಟ್ಟುತ್ತದೆ, ಮತ್ತೆ ಎಷ್ಟು ಮರಿ ಹಾಕ್ತದೆ, ಮತ್ತು ಮರಿ ಹಾಕುವ ಅವಧಿಯಲ್ಲಿ ಅದರ ಒಂದು ನಿರ್ವಹಣಾ ಕ್ರಮ ಈ ಬಗ್ಗೆ? ಒಂದು ಮರಿ ಅಂದ್ರೆ ನೀವು ಒಂದು 2 ತಿಂಗಳು ಮರಿ ತಂದ್ರೆ, ಇವಾಗ ಒಂದು ಯಾಕ್ಷರ್ ಅಂತ ಇಟ್ಕೊಳ್ಳಿ, ಒಂದು 3,500 ಆವರೇಜ್ ರೇಟ್ ಬರುತ್ತೆ ನಿಮ್ಗೆ. ಅದನ್ನು ತಂದು ಒಂದು 6-7 ತಿಂಗಳ ಒಳಗಡೆ ಅದು ಅಂದ್ರೆ ಏನಂದ್ರೆ ಮೇಟಿಂಗ್ ಸೀಸನ್ ಅದು ಬರುತ್ತೆ, ಆವಾಗ ನೀವು ಗಂಡು ಕೊಟ್ರೆ ಅದ ನಂತರ 3 ತಿಂಗಳು 10 ದಿವಸ ಅದರಲ್ಲಿ ಮರಿ ಇಡತ್ತೆ ಗರ್ಭಾವಸ್ಥೆಯಲ್ಲಿ. ಸೊ ಆ ಟೈಮಲ್ಲಿ ಜಾಸ್ತಿಯಾಗಿ ಈ ಹೋಟೆಲ್ ವೇಸ್ಟ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಣ್ಣೆ ಪದಾರ್ಥ ಜಾಸ್ತಿ ಹಾಕಿದ್ರೆ ಆ ಹೊಟ್ಟೆಲ್ಲಿರುವ ಮರಿಗೂ ಒಳ್ಳೇದಲ್ಲ, ಅದ ತಾಯಿಗೂ ಒಳ್ಳೇದಲ್ಲ. ಅದಂತರ ಮರಿ ಇಟ್ಟ ನಂತರ ಕೂಡ ನೀವು ಹೋಟೆಲ್ ವೇಸ್ಟ್ ಅಂದ್ರೆ ಎಣ್ಣೆ ಪದಾರ್ಥ ಜಾಸ್ತಿ ಹಾಕಿದ್ರೆ ಅಲ್ಲಿ ಮರಿಗಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ಮರಿ ಸಾಯೋ ಅಥವಾ ಮರಿ ಒಳ್ಳೆ ಬೆಳವಣಿಗೆ ಆಗದೇ ಇರ್ಬೋದು. ಸೊ ಅದಕ್ಕಾಗಿ ನಾವು ಮನೆಯಲ್ಲಿ ಬೇಯಿಸಿ ಏನಂತಾರೆ ಅಕ್ಕಿ ನುಚ್ಚು ಅದನ್ನ ಹಾಕಿದ್ರೆ ಮರಿ ಒಳ್ಳೆ ಪೌಷ್ಟಿಕವಾಗಿ ಬರುತ್ತೆ. ಸೊ ಆದಷ್ಟು ಆ ಹೋಟೆಲ್ ವೇಸ್ಟ್ ಅನ್ನ ಆ ಟೈಮಲ್ಲಿ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಹಾಲು ಕೊಡ್ಬೇಕು ಈ ಮಳೆಗಾಲ ಟೈಮಲ್ಲಿ. ಸ್ವಲ್ಪ ನಮ್ಮ ಇದು ಅಂತ ಹೇಳ್ತೀವಿ ನಾವು ಎನ್ವೈರನ್ಮೆಂಟ್ ಅಲ್ಲಿ ಚಳಿ ಇರುತ್ತೆ, ಅದ ನೀರು ನಮ್ಮ ಇದರಲ್ಲಿ ಯಾವ ಹಟ್ಟಿಯಲ್ಲಿ ನೀರಿನ ಪ್ರಮಾಣ ಇರಬಾರ್ದು. ಅದು ಕಂಪ್ಲೀಟ್ ಆಗಿ ಒಣ ಸ್ಥಿತಿಯಲ್ಲಿ ಇದ್ರೆ ಮರಿಗಳು ಒಳ್ಳೆ ಬರುತ್ತೆ. ಇವಾಗ ಏನಂತ ಅಂದ್ರೆ ನಾವು ಏನ್ ಮಾಡ್ತೀವಿ ಈ ಮರಿ ಇಟ್ಟ ತಕ್ಷಣ, ಯಾಕಂದ್ರೆ ಮರಿ ಮತ್ತೆ ತಾಯಿನ ಸ್ವಲ್ಪ ದೂರ ಇಡ್ತೀವಿ, ದೂರ ಇಟ್ಬಿಟ್ಟು ಅದಕ್ಕೆ ಲೈಟ್ ಹಾಕಿ ಅದಕ್ಕೆ ಸ್ವಲ್ಪ ಉಷ್ಣಾಂಶ ಅದು ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇಟ್ಟರೆ ಮತ್ತೆ ಮರಿಗೆ ಒಂದು ದಿವಸಕ್ಕೆ ಎರಡು ಸಲ ಹಾಲು ಉಣಿಸಿದ್ರೆ ಮರಿ ಒಳ್ಳೆ ಪೌಷ್ಟಿಕವಾಗಿ ಬರುತ್ತೆ, ಮರಿ ಒಳ್ಳೆ ಇದಾಗಿ ಹೆಲ್ದಿಯಾಗಿ ಇರುತ್ತೆ. ಅಂದ್ರೆ ಮರಿಗಳ ಮೇಲೆ ಈ ತಾಯಿ ಹಂದಿ ಮಲಗಿ ಅದು ಸಾಯುವುದು ಕೂಡ ತಪ್ಪಿಸಬಹುದು. ಅದನ್ನು ತಪ್ಪಿಸಬಹುದು ಜಾಸ್ತಿಯಾಗಿ, ಯಾಕಂದ್ರೆ ನೀವು ಸೈಜ್ ದೊಡ್ಡದಾಗಿದ್ರೆ ಹೆಣ್ಣು ಮರಿದು ಸೈಜ್ ದೊಡ್ಡದಾಗಿದ್ರೆ ಜಾಸ್ತಿಯಾಗಿ 10-13 ಮರಿ ಅಂದ್ರೆ ಅದು ನೋಡಕ್ ಸ್ವಲ್ಪ ಕಷ್ಟ ಆಗತ್ತೆ. ಹೀಗೆ ಅಪ್ಪಿ ತಪ್ಪಿ ಒಂದಲ್ಲ ಎರಡು ಮರಿ ಅಡಿಗೆ ಬೀಳು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರತ್ತೆ. ಸೊ ಅದಕ್ಕಾಗಿ ಬೇರೆ ಇಡ್ತೀವಿ ನಾವು. ಫಿಲಿಕ್ಸ್ ಅವರೇ, ನೀವು ಜೊತೆ ಜೊತೆಗೆ ಈ ಹಂದಿಗಳ ಸಾಕಣೆಯನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ, ಇದರ ಒಂದು ಹಟ್ಟಿಯ ನಿರ್ಮಾಣ ಹೇಗೆ, ಅದರ ಒಂದು ಹಾಸು ಚಪ್ಪಡಿ ಆಗ್ಬೋದು ಅಥವಾ ಒಂದು ಕಾಂಕ್ರೀಟ್ ಆಗ್ಬೋದು, ಇದರ ನಿರ್ಮಾಣ ಎಲ್ಲ ಹೇಗೆ? ಹಟ್ಟಿ ಅಂದರೆ ನಾವು ಹಟ್ಟಿ ಕಟ್ಟಿ ಸುತ್ತ 3.5 ಫೀಟ್ ದಂಡೆ ಕಟ್ಟಿ ನಡುವಿನಲ್ಲಿ ಪಾದೆಗಲ್ಲು ಇದು ಚಪ್ಪಡಿಗಲ್ಲು ಹಾಸಿ ಬದಿಗೆಲ್ಲ ಸಿಮೆಂಟ್ ಹಾಕಿ ಸ್ವಚ್ಛ ಮಾಡಿ ಕೆಲಸ ಮಾಡಿದ್ದೇವೆ. ಅದರ ನಂತರ ನೆಲದಲ್ಲಿ ನೀರು ನಿಲ್ಲುವುದಿಲ್ಲ, ಇಲ್ಲಿ ನೀರು ಹಾಕಿದ್ರೆ ಎಲ್ಲ ಕೆಳಗಡೆ ಹೋಗ್ತದೆ. ಒಂದ್ ಸೈಡ್ನಲ್ಲಿ ತೋಡಿನ ಹಾಗೆ ಮಾಡಿದ್ದೇವೆ, ಹಾಗೆ ಎಲ್ಲ ಹಟ್ಟಿಗಳು ಕ್ಲೀನ್ ಆಗಿ ಅದೆಲ್ಲ ಗೊಬ್ಬರ ಗ್ಯಾಸ್ಗೆ ಹೋಗ್ತದೆ, ಅಲ್ಲಿಂದ ಟ್ಯಾಂಕಿಗೆ ನೀರು ಬರ್ತದೆ. ಈಗ ಒಂದು ಹಂದಿಗೆ ಅಥವಾ ಒಂದು ಹಂದಿ ಮರಿಗೆ ಇಷ್ಟು ಸ್ಥಳಾವಕಾಶ ಬೇಕು ಅಂತ ಏನಾದ್ರು ಉಂಟಾ? ಇಲ್ಲ, ಒಂದು 10 ಫೀಟ್ ಅಗಲ ಗೂಡಿನಲ್ಲಿ 10-8 ಗೂಡಿನಲ್ಲಿ 10-8 ಹೌದು 10-8 10 ಉದ್ದ 8 ಅಗಲ ಒಂದು 10-15 ಹಂದಿಗಳು ಹಾಕ್ಬಹುದು. 10 ಫೀಟ್ ಉದ್ದ 8 ಫೀಟ್ ಅಗಲ ಹೌದು, ಅದರಲ್ಲಿ 10-15 ಹಂದಿಗಳನ್ನು ಸಾಕಬಹುದು. ಈಗ ಹಂದಿಗಳು ಕಚ್ಚಾಡುವುದಿಲ್ಲ? ಕಚ್ಚಾಡ್ತದೆ, ಹೊಟ್ಟೆಗೆ ಸ್ವಲ್ಪ ಕಮ್ಮಿ ಆದರೆ ಕಚ್ಚಾಡ್ತದೆ, ಮತ್ತೆ ಅವುಗಳಿಗೆ ಟೈಮ್ ಕೊಟ್ಟರೆ ಏನ್ ಮಾಡುದಿಲ್ಲ, ಟೈಮ್ ತಪ್ಪಿದರೆ ಕಚ್ಚಾಡುತ್ತದೆ. ಮತ್ತೆ ಹೆಚ್ಚಿಗೆ ಜಾಗ ಜಾಸ್ತಿ ಇದ್ದರೆ ಓಡಾಡಿಕೊಂಡು ಸ್ವಲ್ಪ ಇದಾಗ್ತದೆ, ದಪ್ಪ ಆಗುದಿಲ್ಲ, ದೊಡ್ಡದು ಬರುದಿಲ್ಲ. ಆಮೇಲೆ ಇವುಗಳಿಗೆ ತಿನ್ನುವ ಆಹಾರದ ಬಗ್ಗೆ ಹೇಳಿ, ಏನೇನು ಕೊಡ್ತೀರಿ? ನಾವು ಆಹಾರ ಬಗ್ಗೆ ಮಡ್ಡಿ ಅಕ್ಕಿಯನ್ನು ತರುವುದು, ಮತ್ತೆ ಯಾರಾದರೂ ಗೋಧಿ ಅದೆಲ್ಲ ಬೇಯಿಸಿ ಕೊಡ್ತೇವೆ. ಮತ್ತೆ ಮಾರ್ಕೆಟ್ ಇದ್ದು ಕಾಯಿ ಪದಾರ್ಥ ಸಿಗ್ತದೆ ವೇಸ್ಟ್, ಅದೆಲ್ಲ ಸ್ವಲ್ಪ ತಂದು ಬೇಯಿಸಿ ಹಾಕುತ್ತೇವೆ. ಮತ್ತೆ ಹುಲ್ಲಿನ ಕಡೆ ಆಗ್ತದೆ, ಅದಕ್ಕೆ ಹುಲ್ಲು ತೋರ ಇದ್ದದ್ದು ಕಡಿದು ನೇಪಿಯರ್ ಹುಲ್ಲೆಲ್ಲ ಹಸುವಿಗೆಲ್ಲ ಹಾಕ್ತಾರಲ್ಲ? ಹೌದೌದು, ಅದೇ ಹುಲ್ಲು, ಅದರದ್ದು ದಂಟುಗಳೆಲ್ಲ ಕಡಿದು ಚಿಕ್ಕ ಚಿಕ್ಕ ಮಾಡಿ ಹಾಕಿದರೆ ಅಗೀತ ಇರ್ತದೆ. ನೀರೆಲ್ಲ, ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರೆಲ್ಲ ಮೋರಿಗಳು ಉಂಟು ಅದಕ್ಕೆ, ಅದಕ್ಕೇನು ತಿನ್ಲಿಕ್ಕೆ ಮೋರಿ ಕಟ್ಟಿದ್ದೇವೆ, ಅದರೊಳಗೆ ತಿಂಡಿ ಹಾಕುದು, ಅದರಲ್ಲಿ ನೀರು ಹಾಕುದು ಎರಡು ಸಲ, ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಗುಡ್ತು ಕ್ಲೀನ್ ಮಾಡ್ತೇವೆ, ಮತ್ತೆ ಅದರಲ್ಲಿ ನೀರು ತುಂಬಿಸಿ ಇಡ್ತೇವೆ, ಅವುಗಳು ನೀರು ಕುಡಿತವೆ, ಹಾಗೆ ಒಳ್ಳೇದಿರುತ್ತದೆ. ಆಮೇಲೆ ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಮರಿಗಳಿಗೆ ನೋಡಿದ್ರೆ ಸರ್? ಒಂದು ಮುಖ್ಯವಾಗಿ ಜಂತುಗಳು, ಅದು ಒಂದು ನಾವು ಒಂದು 3 ತಿಂಗಳು ಆಗ್ಬೇಕಾದ್ರೆ ಅದಕ್ಕೆ ಜಂತುಗಳಿನ ಇದು ಜಂತುನಾಶಕ ಹಾಕಬೇಕಾಗತ್ತೆ. ಅದರ ನಂತರ ಹಾಕುವ ಅಗತ್ಯ ಇಲ್ಲ ಅಂತ ಕಾಣಿಸ್ತದೆ. ಕೆಲವು ಸಲ ಒಂದು 6 ತಿಂಗಳಿಗೊಂದ್ಸಲ, 3 ತಿಂಗಳು 6 ತಿಂಗಳಿಗೊಂದ್ಸಲ ನಾವು ಕೊಡ್ತೀವಿ. ಅದರ ಇವಾಗ ಒಂದ್ಸಲ ಕಾಲುಬಾಯಿ ಜ್ವರ ಅಂತ ಒಂದು ಬಂದಿತ್ತು, ಸೊ ಅದಕ್ಕಾಗಿ ವ್ಯಾಕ್ಸಿನೇಷನ್ ಮಾಡಿದ್ವಿ ನಾವು. ಮತ್ತೆ ಇವಾಗ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮಿಗೆಲ್ಲ ಹೋಗಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವ್ಯಾಕ್ಸಿನೇಷನ್ ಮಾಡ್ತಾರೆ ಸರ್, ಅದೊಂದು 2-3 ರೋಗಕ್ಕೆ ಅಂತ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಮಾಡ್ಬೋದು, ನಾವು ಆಕ್ಚುಲಿ ಮಾಡ್ತಾ ಇಲ್ಲ ಇವಾಗ, ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ವಿ, ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ, ಅದಕ್ಕಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿಲ್ಲ. ದೊಡ್ಡ ಫಾರ್ಮಿಗೆಲ್ಲ ಹೋದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ವ್ಯಾಕ್ಸಿನೇಷನ್ ಮಾಡಿದ್ರೆ ನಿಮ್ಮ ಮರಿ ಸಾಯುವಂತ ಇದು ಇರೋದಿಲ್ಲ. ಸೊ ಜಾಸ್ತಿ ನಿಮಗೆ ಇದರಲ್ಲಿ ಲಾಭ ಆಗತ್ತೆ. ಯಾಕಂದರೆ ಮರಿ ನೀವು ಹಣ ಕೊಟ್ಟು ನಾವು ಖರೀದಿಸಬೇಕಾದ್ರೆ ನಾವು ಅದು ಮರಿ ಸತ್ತರೆ ನಮಗೆ ತುಂಬ ಲಾಸ್ ಆಗತ್ತಲ್ಲ ಸರ್. ಈಗ ಮಾಂಸಕ್ಕಾಗಿ ಬೆಳೆಯುವಂಥದ್ದು ಮತ್ತು ಮರಿಗಳನ್ನ ಮಾರಾಟ ಮಾಡುವಂಥದ್ದು ಯಾವುದು ಆರ್ಥಿಕವಾಗಿ ಲಾಭದಾಯಕ ನಿಮಗೆ? ಆಕ್ಚುಲಿ ನೋಡಬೇಕಾದ್ರೆ ಮಾಂಸಕ್ಕಾಗಿ ಮಾಡುವಂಥ ಲಾಭ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಮಾಂಸಕ್ಕಾಗಿ ಅಂದರೆ ನೀವು ಸಾಕಬೇಕಾಗತ್ತೆ, ಒಂದು ವರ್ಷದಲ್ಲಿ ಅದನ್ನು ಕಟಾವು ಮಾಡಬೇಕಾಗತ್ತೆ. ಆದರೆ ಮರಿಗಳಿಗೋಸ್ಕರ ಸಾಕೋದಾದರೆ ನೀವು ಎರಡು ಸಲ ಮೂರು ಸಲ ಅದನ್ನು ಮರಿ ತೆಗಿಸ್ಬೋದು ನಾವು ಅದರಿಂದ. ಯಾಕಂದರೆ ಇವಾಗ ನೋಡಿ, ಒಂದು ಹೆಣ್ಣು ಒಂದು 10-13 ಮರಿ ಇಟ್ಟರೆ ಆವರೇಜ್ ಒಂದು 10 ಅಂತ ಹಿಡ್ಕೊಳ್ಳಿ, ಮಿನಿಮಮ್ ಪ್ರೈಸ್ ಅಂತ ಹಿಡ್ಕೊಳ್ಳಿ 3,500, ನಿಮಗೆ 35,000 ಅದರಲ್ಲೇ ಬಂತು. ಅದೇ ಒಂದು ದೊಡ್ಡ ಮಾಂಸಕ್ಕಾಗಿ ನೀವು ಸಾಕಿದರೆ ಒಂದು ಹಂದಿ ಒಂದು 150 kg ಹೋದರೆ ಅದಕ್ಕೆ ಅವರ ಆವರೇಜ್ 120 ರೇಟ್ ಥರ ಕೆಜಿಗೆ ಹಿಡ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ನಮಗೆ ಅಷ್ಟೊಂದು ಹಣ ಸಿಗೋದಿಲ್ಲ. ಸೊ ಮರಿ ತೆಗಿಸ್ಬಿಟ್ಟು ಅದನ್ನು ಮಾರೋದು ಒಳ್ಳೇದಂತ ನಮ್ಮ ಅಭಿಪ್ರಾಯ. ಈಗ ಇದರಲ್ಲಿ ಮರಿ ಹಾಕಿದ್ರಲ್ಲಿ ಒಂದು 10 ಮರಿ ಹಾಕಿದೆ ಅಂತಂದ್ರೆ ಇಷ್ಟು ಪ್ರೊಪೋರ್ಷನ್ ಆಗಿ ಗಂಡು ಮತ್ತು ಇಷ್ಟು ಪ್ರೊಪೋರ್ಷನ್ ಆಗಿ ಹೆಣ್ಣು ಅಂತ ಇರ್ತದ? ಇಲ್ಲ ಸರ್, ಹಾಗೆ ಏನು ಅದು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಪ್ರೊಪೋರ್ಷನ್ ಬೇಡಿಕೆ ಗಂಡು ಮತ್ತು ಹೆಣ್ಣು ಎರಡಕ್ಕೂ ಒಂದೇ ರೀತಿ ಇರ್ತದ? ಒಂದೇ ತರ ಇರತ್ತೆ ಸರ್, ಒಂದೇ ತರ ಇರತ್ತೆ. ಯಾಕಂದ್ರೆ ಜಾಸ್ತಿಯಾಗಿ ಗಂಡು ಮರಿ ಮೇಟಿಂಗ್ ಅಂತ ಒಂದಕ್ಕೆ ಮಾತ್ರ ಒಂದು ಅಥವಾ ಎರಡನ್ನು ಸೀಮಿತವಾಗಿ ಇಟ್ಕೋತಾರೆ, ಮತ್ತದೆಲ್ಲ ನಾವು ಕಸಿ ಮಾಡೋದು ಅಂತ ಹೇಳ್ತೀವಿ, ಅದನ್ನು ಮಾಡಿಬಿಟ್ಟು ಅದನ್ನು ಮಾಂಸಕ್ಕಾಗಿಯೇ ಸಾಕ್ತಾರೆ. ಸೊ ಹೆಣ್ಣು ಮರಿಯನ್ನು ಮರಿಗಳಿಗೆ ಮರಿ ತೆಗಿಯಕ್ಕೆ ಅಥವಾ ಹೀಗೇನೆ ಮಾಂಸಕ್ಕಾಗಿ ಸಾಕ್ತಾರೆ. ಈಗ ತೂಕದಲ್ಲಿ, ಮಾಂಸದ ತೂಕದಲ್ಲಿ ಅಥವಾ ಈ ದೇಹದ ತೂಕದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ ಗಂಡು ಮತ್ತು ಹೆಣ್ಣು ಇದಕ್ಕೆ ಹಂದಿಗಳಿಗೆ? ಅದರಲ್ಲಿ ಆಕ್ಚುಲಿ ನೋಡಕ್ಕೋದ್ರೆ ಸರ್, ಮಾಂಸದ ತೂಕಕ್ಕಿಂತ ಮಾಂಸದ ರೇಟ್ ಅಂತ ರೇಂಜ್ ಅಂತ ಹೇಳ್ತೀವಿ ನಾವು. ಹಂದಿ ಮಾಂಸ ನೋಡಿದ್ರೆ ನೀವು, ಅದರಲ್ಲಿ ಎರಡು ಲೇಯರ್ ಇರುತ್ತೆ, ಒಂದು ವೈಟ್ ಪೋರ್ಷನ್ ಇರುತ್ತೆ, ಮತ್ತೊಂದು ಕೆಂಪು, ಅದು ರೆಡ್ ಮೀಟ್ ಅಂತ ಹೇಳಿ. ಇವಾಗ ನಾರ್ಮಲ್ ಆಗಿ ಹೋದ್ರೆ ಈ ವೈಟ್ ಪೋರ್ಷನ್ ಅನ್ನು ಯಾರು ಇಷ್ಟಪಡೋದಿಲ್ಲ, ಅದನ್ನು ತಿನ್ನಲೂಬಾರ್ದಂತ ಡಾಕ್ಟರ್ ಕೂಡ ಸಲಹೆ ಮಾಡ್ತಾರೆ. ಸೊ ಇವಾಗದ ಬ್ರೀಡ್ ನಮ್ಮ ಯಾರ್ಕ್ಷೈರ್ ಆಗ್ಲಿ ಡ್ಯೂರೋಗ್ ಆಗ್ಲಿ, ಇದರಲ್ಲಿ ಈ ರೆಡ್ ಮೀಟ್ ಏನಿದೆ ಅದರ ಪ್ರಮಾಣ ತುಂಬಾ ಜಾಸ್ತಿ ಆಗಿದೆ. ಸೊ ಜಾಸ್ತಿಯಾಗಿ ಇದನ್ನು ಸಾಕೋದ್ರಿಂದ, ಸೊ ರೆಡ್ ಮೀಟ್ ಜಾಸ್ತಿ ಬಂದ್ರೆ ನಿಮ್ಗೆ ತೂಕ ಆಲ್ರೆಡಿ ಜಾಸ್ತಿ ಬರುತ್ತೆ, ಹಾಗಾಗಿ ಆ ಯಾರ್ಕ್ಷೈರ್ 150-180 ಕೆಜಿ ತನಕ ಹೋಗ್ತಾ ಇದೆ. ಮತ್ತೆ ಅದರ ಹೈಟ್ ನೋಡ್ಬೇಕಾದ್ರೆ ಅದು ತುಂಬಾ ಜಾಸ್ತಿ ಹೈಟ್ ಇದೆ, ಮುಂಚೆ ಕಾಲದ್ದು ಸಣ್ಣ ಸಣ್ಣದ ಇರ್ತಾ ಇತ್ತು. ಸೊ ಇವಾಗ ಅದು ಒಳ್ಳೆ ಹೈಟ್ ಇದೆ ಮತ್ತೆ ಬಲ್ಕಿಯಾಗಿ ಬರತ್ತೆ. ಹೆಚ್ಚು ಕಮ್ಮಿ 30 ಹಂದಿಯನ್ನು ನೀವು ಸಾಕ್ತಾ ಇದ್ರಿ? ಹೌದು ಸರ್. ಅಂದ್ರೆ ಈಗ ಮರಿಯಾಗಿ ಮಾರಾಟ ಮಾಡ್ತಿರೋ, ಮಾಂಸಕ್ಕಾಗಿ ಮಾರಾಟ ಮಾಡಿದ್ದು ಎರಡು ಕೂಡ ಉಂಟಾ? ಎರಡು ಕೂಡ ಮಾಡ್ತೇವೆ ನಾವು, ಮರಿಗಳನ್ನು ಮಾರ್ತೇವೆ ಮತ್ತೆ ಹಂದಿಗಳನ್ನು ಮಾಸ ಹೊಸ ಮಾಡಿ ಮಾರ್ತೇವೆ. ಫ್ರಿಜ್ಗೆ ಕೊಡೋದು ಕಮ್ಮಿ, ಊರಿನಲ್ಲೇ ಸೇಲ್ ಮಾಡುದು. ಈಗ ಮನೆಗೆ ಬೇಡಿಕೆ ಇಟ್ಕೊಂಡು ಬರ್ತಾರ, ನನಗೆ ಇವತ್ತು ಇಷ್ಟು ಬೇಕು ಅಂತ ಮೊದಲೇ ಆರ್ಡರ್ ಕೊಡ್ತಾರ? ಹೇಗೆ? ಹೌದು, ಮೊದಲು ಕೇಳ್ತಾರೆ, ಹಾಕ್ತೀರಾ ಹೊಡಿತೀರಾ ಕೊಡ್ತೀರಾ ಎಂದು. ಒಬ್ಬೊಬ್ಬರು 5 kg 10 kg ಹೀಗೆ ಕೇಳ್ತಾರೆ, 1 kg 2 kg ಎಲ್ಲ ಕೊಂಡೋಗ್ತಾರೆ. ಹಾಗೆ ಒಟ್ಟಿಗೆ ಮಾಡಿ ಇಂಥ ದಿನ ಕೊಡ್ತೇನೆ ಎಂದು ಹೇಳಿ ಅವತ್ತು ಕಟೌಟ್ ಮಾಡಿ ಎಲ್ಲರಿಗೆ ಕೊಡೋದು. ಫ್ರಿಜ್ಗೆ ಕೊಡೋದು ಕಮ್ಮಿ, ಕೋಲ್ಡ್ ಸ್ಟಾರಿಗೆ ಕೊಟ್ಟರೆ ಹಣ ಸಿಕ್ಕುದಿಲ್ಲ, ಸ್ವಲ್ಪ ಕಮ್ಮಿ ಸಿಗ್ತದೆ. ಹೀಗೆ ಊರಿನಲ್ಲಿ ಜಾಸ್ತಿ ಸಿಗ್ತದೆ. ಮತ್ತೆ ಹೆಚ್ಚಿಗೆ ಅದೇ ಮರಿಗಳು ನಮಗೆ ಸಹ ಬೇಕಾಗ್ತದೆ ಮನೆಯಲ್ಲಿ, ಜಾಸ್ತಿ ಉಳಿದದ್ದನ್ನು ಕೊಡುವುದು. ಹಾ, ಸಿಗ್ತವೆ ಮರಿಗಳಿಗೆ, ತೊಂದರೆ ಇಲ್ಲ, ಒಳ್ಳೆ ಚಾನ್ಸ್ ಬರ್ತದೆ. ಈಗ ವರ್ಷಕ್ಕೆ ಒಂದು ಸಾರಿ ಅಂದ್ರೆ ಈಗ ಕಟಾವು ಇದನ್ನ ಕಡಿಯುವಂತದ್ದು ಒಂದೇ ಸಾರಿ ಮಾಡ್ತಿರೋ ಅಥವಾ ಬೇರೆ ಬೇರೆ ಸಮಯದಲ್ಲಿ ಮಾಡುವಂತ ಬೇಡಿಕೆ ನೋಡ್ಕೊಂಡು ಮಾಡುದ? ಬೇಡಿಕೆ ನೋಡಿಕೊಂಡು ಮಾಡುದು, ಒಂದೇ ಸಲ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ಜಾಸ್ತಿ ಬೇಡಿಕೆ ಬರ್ತದೆ, ಅವಾಗ ಕಟೌಟ್ ಮಾಡಿ ಕೊಡುವುದು. ಈಗ ಒಬ್ಬರಿಗೆ ಒಂದು ಹಂದಿ ಇಡೀ ಪೂರ್ತಿ ಬೇಕಾಗ್ತದೆ ಅಥವಾ ಸ್ವಲ್ಪ ಸ್ವಲ್ಪ 2 kg 5 kg ಅಂತ ತಗೊಂಡೋಗ್ತಾರೆ? ಹೇಗಿದೆ ಇಡೀ ಹಂದಿ? ಕ್ಯಾಟರಿಂಗ್ ಸಿಕ್ಕಿದ್ದವರೇ ಕೊಂಡೋಗ್ತಾರೆ. ಮದುವೆಗೆಲ್ಲ ಬೇಕು ಅಂತ ತಗೊಳ್ತಾರೆ, ತೆಗೆದುಕೊಳ್ತಾರೆ, ಕಟೌಟ್ ಮಾಡಿ ಕೊಡುವುದು. ಒಂದು ಮದುವೆಗೆ 1,000 ಜನ ಆದ್ರೆ ಎಷ್ಟು ಬೇಕು ಹಂದಿ? 110 kg ಬೇಕು. 1 kg ಬೇಕು? ಹೌದು, ಒಂದು ಹಂದಿ ಬೇಕು, ಕೊಂಡೋಗ್ತಾರೆ. ಮತ್ತೆ ಕ್ಯಾಟ್ರಿನ್ ಅವರು ಸಹ ಹಾಗೇನೆ, ಅವ್ರಿಗೆ ಆರ್ಡರ್ ಇದ್ದಾಗೆ ಹೇಳ್ತಾರೆ, 50 kg 60 kg ಕೇಳ್ತಾರೆ. ಮನೆಗೆ ಕೊಂಡೋಗೋರು ಯಾವಾಗಲೂ ಕೊಂಡೋಗ್ತಾರೆ ಅಲ್ಲ, ವಾರಕ್ಕೆ ಒಂದ್ಸಲ, ಅವರು ಒಂದು 2 kg 5 kg ತನಕ ಇಲ್ಲೇ ಕಟ್ ಮಾಡಿ ಇಲ್ಲೇ ಸೇಲ್ ಮಾಡ್ತೀರಾ? ಇಲ್ಲೇ ಸೇಲ್ ಮಾಡುದು, ಮನೆ ಮನೆಗೆ ಕೊಡುವುದು, ಸಪ್ಲೈ ಮಾಡುದು ಅವರಿಗೆ ಹೇಳಿದಾಗೆ. ಈಗ ಈ ಹಂದಿಯ ಪ್ರಾಯಕ್ಕೂ ಮಾಂಸದ ಗುಣಮಟ್ಟಕ್ಕೆ ಏನಾದ್ರು ಸಂಬಂಧ ಉಂಟಾ? ಹೆಚ್ಚು ಬೆಳೆದರೆ ಸ್ವಲ್ಪ ಕಡಕ್ ಆಗಿ ಇರುತ್ತದೆ. ವಯಸ್ಸಾದ ಹಂದಿ ಸ್ವಲ್ಪ ಸಮಯ ಸಾಕಿ ವಯಸ್ಸಾದ ಹಂದಿ ಕೊಂದರೆ ಅದು ಸ್ವಲ್ಪ ಮಾಂಸ ಕಡಕ್ ಇರ್ತದೆ. ಕಡಕ್ ಅಂದ್ರೆ ಗಟ್ಟಿಯಾಗಿರ್ತದೆ, ಫೈಬರ್ ಜಾಸ್ತಿ. ಹೌದು, ಕೆಲವರಿಗೆ ಮೆದು ಇರಬೇಕು, ಬಾಯ್ಲರ್ ಕೋಳಿ ಹಿಂದಾಗಿ ಆಗ್ಬೇಕು ಕೆಲವರಿಗೆ, ಕೆಲವರಿಗೆ ಕಡಕ್ ಮಾಂಸ ಬೇಕು, ಹಾಗೆ ಎಲ್ಲ ಉಂಟು. ಮೂವಿನ್ ಸಿಕ್ವೇರ್ ಅವರೇ, ಸ್ವಲ್ಪ ನಿಮ್ಮ ಮೆರೈನ್ ಇಂಜಿನಿಯರಿಂಗ್ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಏನಿದು ಮೆರೈನ್ ಇಂಜಿನಿಯರಿಂಗ್, ಅದರಲ್ಲಿ ಏನೇನು ಕೆಲಸ ಇರ್ತದೆ ಅಂತ? ಮೆರೈನ್ ಇಂಜಿನಿಯರಿಂಗ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಹಡಗಿನಿಂದ ಒಂದು ಒಂದು ಸ್ಥಳದಿಂದ ಮತ್ತೊಂದು, ಒಂದು ಸ್ಥಳ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸರಕುವನ್ನು ಸಾಗಾಟ ಮಾಡೋದು. ಅದರಲ್ಲಿ ತುಂಬಾ ವೆರೈಟಿಯ ಶಿಪ್ಸ್ ಇದೆ. ನಾನು ಸೇಲ್ ಮಾಡ್ತಾ ಇರೋದು ಆಯಿಲ್ ಟ್ಯಾಂಕರ್ ಅಂತ, ಅದು ಕ್ರೂಡ್ ಆಯಿಲ್. ನಮ್ಮ ಕಚ್ಚಾ ತೈಲವನ್ನು ಜಾಸ್ತಿಯಾಗಿ ನಮ್ಮ ಅರಬ್ ದೇಶದಿಂದ ಚೈನಾ, ಇಂಡಿಯಾ ಅಂತ ಆಚೆ ದೇಶಕ್ಕೆಲ್ಲ ಕೊಂಡೋಗ್ತೀವಿ. ಬೇರೆ ನೋಡಕ್ ಹೋದ್ರೆ ಕಂಟೈನರ್ಸ್ ಇದೆ, ಇನ್ನು ಲೈವ್ ಸ್ಟಾಕ್ ಇದೆ. ಅದರಲ್ಲಿ ಕೆಲವೊಂದು ಇದರಲ್ಲಿ ಕೆಲವೊಂದು ಶಿಪ್ಸ್ ಅಲ್ಲಿ ನಾನು ಇಷ್ಟುವರೆಗೆ ನೋಡಿಲ್ಲ ನಾನು ಅಂತ ಶಿಪ್ ಅಲ್ಲೇ, ಅದರಲ್ಲಿ ದನಗಳನ್ನು ಕೂಡ ಸಾಗಿಸ್ತಾರಂತೆ. ಅದನ್ನ ವಿಡಿಯೋಸ್ ಮಾತ್ರ ನೋಡಿದೀನಿ ನಾನು, ಹೀಗೆ ನಾನು ಹೋಗಿ ಇದಾಗಿಲ್ಲ. ಮತ್ತೆ ಇನ್ ಕೆಲವು ಇದೆ, ನಮ್ಮ ಕಂಟೈನರ್ಸ್ ಆಯ್ತು, ಬಲ್ಕ್ ಕ್ಯಾರಿಯರ್ಸ್ ಇದೆ. ಬಲ್ಕ್ ಕ್ಯಾರಿಯರ್ ಅಲ್ಲಿ ನಿಮ್ಗೆ ಕೋಲ್ ಮತ್ತೆ ಎಲ್ಲಾ ತರದ್ದು ಎಲ್ಲ ಅಂದ್ರೆ ಉಪ್ಪು ಸಕ್ಕರೆ ಅದೆಲ್ಲಮೂ ಅದರಲ್ಲಿ ಸಾಗಿಸ್ತಾರೆ ಸರ್. ಈಗ ಒಂದು ಶಿಪ್ ಅಲ್ಲಿ ಕಂಟೈನರ್ ಅಂದ್ರೆ ಒಂದೇ ಇರ್ತದೆ ಅಥವಾ ಬೇರೆ ಕಂಪಾರ್ಟ್ಮೆಂಟ್ ಇರ್ತದೆ? ಒಂದು ಶಿಪ್ ಅಲ್ಲಿ ಇವಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಶಿಪ್ ಅಲ್ಲಿ, ದೊಡ್ಡ ಶಿಪ್ ಅಂದ್ರೆ 40,000 ಕಂಟೈನರ್ ಅಷ್ಟು ಕಂಟೈನರ್ಸ್ ಹೋಗುತ್ತೆ. ಒಂದು ಕಂಟೈನರ್ ಸೈಜ್ 40 ಫೀಟ್ ಇರುತ್ತೆ, 40. ಈ ನೀವು ಇಲ್ಲಿ ರೋಡ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಕಂಟೈನರ್ ಹೋಗುತ್ತೆ, ಒಂದು ಒಂದು ಲಾರಿಯಲ್ಲಿ ಒಂದೇ ಕಂಟೈನರ್ ಹೋಗುತ್ತೆ. ಅಂತದ್ದು 1,000+ ಕಂಟೈನರ್ಸ್ ಒಂದು ಶಿಪ್ ಅಲ್ಲಿ ಹೋಗ್ತದೆ ಸರ್. ಅದನ್ನ ನೇರವಾಗಿ ಮತ್ತೆ ನೆಲಕ್ಕೆ ವರ್ಗಾಯಿಸೋದು ಹೇಗೆ ಅದನ್ನ ಶಿಪ್ ಇಂದ? ಈಗ ಅದೆಲ್ಲ ಇವಾಗ ಕನ್ವೇಯರ್ ಇದೆ ಅದಕ್ಕೆ, ಅಂದ್ರೆ ಅಲ್ಲಿ ಪೋರ್ಟಲ್ ಹೋಗ್ಬಿಟ್ಟು ಡಾಕ್ ಆದ್ರೆ ಅಲ್ಲಿಂದ ಬಂದು ಲಿಫ್ಟ್ ಮಾಡಿ ಅದನ್ನ ಕೆಳಗಿಡ್ತಾರೆ. ಸೊ ಮ್ಯಾನುವಲ್ ಅಲ್ಲಿ ಇವಾಗ ಏನ್ ಕೆಲಸ ಇಲ್ಲ. ಮುಂಚೆ ಒಂದೊಂದು ಶಿಪ್ ಒಂದು ಪೋರ್ಟ್ಗೆ ಹೋದ್ರೆ 10-15 ದಿವಸ ಅಲ್ಲೇ ನಿಲ್ಬೇಕಾಗತ್ತೆ. ಇವಾಗ ಆಗಲ್ಲ, ಒಂದು 3-4 ಗಂಟೆ ಅದ್ರ ಒಳಗಡೆ ಹೊರಗಡೆ ಹೋಗತ್ತೆ. ಈಗ ಶಿಪ್ ಅಲ್ಲಿ ಹೋಗುವಂತ ಒಂದು ಪ್ರಯಾಣ ಸ್ವಲ್ಪ ಸುದೀರ್ಘವಾದಂತಹ ಒಂದು ಅವಧಿಯದ್ದಾಗಿರ್ತದೆ, ಆ ಸಮಯದಲ್ಲಿ ನಿಮ್ಮ ಒಂದು ಸಮಯವನ್ನು ಹೇಗೆ ಕಳಿತೀರಿ ನೀವು? ಆ ಸಮಯದಲ್ಲಿ ಅಂದ್ರೆ ನಮ್ಗೆ ಜಾಸ್ತಿಯಾಗಿ ಈ ಬಿಡು ಸಮಯ ಅಂತ ಸಿಗೋದಿಲ್ಲ ಸರ್. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ನಾನು ಆಕ್ಚುಲಿ ನಾನೀಗ 4th ಇಂಜಿನಿಯರ್. ಅಂದ್ರೆ ನಮ್ಗೆ ಇಂಜಿನಿಯರಿಂಗ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಮಷಿನರಿ ಅಂತ ಕೊಡತ್ತೆ ಇರತ್ತೆ ಅಲ್ಲಿ ನನ್ನ ಅಂಡರ್. ಹೌದು, ನನ್ನ ಅಂಡರ್ ಅಲ್ಲಿ ಒಂದು 10-12 ಮಿಷಿನರೀಸ್ ಇರತ್ತೆ. ಸೊ ನಾನು ಅದರನ್ನು ಯಾವಾಗ್ಲೂ ನಾನೇ ನೋಡ್ಕೋಬೇಕು ಅದನ್ನ. ಮತ್ತೆ ನಮ್ಗೆ ಟೈಮ್ ಅಲ್ಲಿ 6 ಗಂಟೆ ಆತರ ನಮ್ಗೆ ಶಿಫ್ಟ್ ಇರತ್ತೆ. ಸೊ ನಮ್ಗೆ ಬಿಡು ಸಮಯ ಸ್ವಲ್ಪ ಕಮ್ಮಿ ಸಿಗೋದು. ಆದ್ರೆ ಸಿಕ್ಕ ಟೈಮ್ ಅಲ್ಲಿ ನಾವು ಕ್ರಿಕೆಟ್ ಕೂಡ ಆಡ್ತೀವಿ ಹೊರಗಡೆ. ಹೌದು, ತುಂಬಾ ಜಾಗನೇ ಇದೆ. ಕ್ರಿಕೆಟ್ ಆಡ್ತೀವಿ, ಮತ್ತೆ ಕ್ಯಾರಮ್ ಎಲ್ಲ ಆಡ್ತೀವಿ, ಇಂಡೋರ್ ಗೇಮ್ಸ್ ಎಲ್ಲಾನು ಇದೆ, ಜಿಮ್ ಕೂಡ ಇದೆ ಒಳಗಡೆ. ಮತ್ತೆ ಎಲ್ಲಾ ತರ ಇಂಡೋರ್ ಗೇಮ್ಸ್, ಆಲ್ಮೋಸ್ಟ್ ಎಲ್ಲಾ ಗೇಮ್ಸ್ ಒಳಗಡೆ ಇದೆ ನಮ್ಗೆ ಸರ್. ಊರಿನ ಸಂಪರ್ಕದಲ್ಲಿ ಇರ್ಬೋದು ನೀವು? ಮುಂಚೆ ಇರಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅಂದ್ರೆ ಸ್ಯಾಟಲೈಟ್ ಫೋನ್ ಎಲ್ಲ ಬಂದಿದೆ, ಇಂಟರ್ನೆಟ್ ಕೂಡ ವ್ಯವಸ್ಥೆ ಇದೆ. ಸೊ ನಮ್ ಕಂಪನಿ ಎಲ್ಲ ನೋಡ್ಕೋಬಹುದು ಸರ್. ನಮ್ ಕಂಪನಿ 2 ಗಂಟೆ ಇಂಟರ್ನೆಟ್ ಫ್ರೀ ಆಗಿ ಕೊಡ್ತಾ ಇದೆ ಪರ್ ಡೇ 2 ಗಂಟೆ. ಸೊ ಆ ಟೈಮಲ್ಲಿ ವಾಟ್ಸ್ಆಪ್ ಕಾಲಿಂಗ್ ಎಲ್ಲ ಮಾಡೋಕ್ಕಾಗತ್ತೆ. ಸಾಮಾನ್ಯವಾಗಿ ಶಿಪ್ ಜರ್ನಿ ಅಂದ್ರೆ ಎಷ್ಟು ದಿವಸ ಇರ್ತದೆ? ಸಣ್ಣ ಅಂದ್ರೆ ಈ ಗಲ್ಫ್ ನಿಂದ ಇಂಡಿಯಾಕ್ಕೆ ಬರ್ಬೇಕಾದ್ರೆ ಒಂದು 6-7 ದಿವಸ ಸರ್. ಅದು ಡಿಪೆಂಡ್ ಅಪಾನ್ ದ ನಮ್ಮ ಶಿಪ್ ಸ್ಪೀಡ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದು ಶಿಪ್ ಅಂದ್ರೆ ಕಂಟೈನರ್ ಶಿಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸ್ಪೀಡ್ ಇರುತ್ತೆ. ನಮ್ಮ ಕಾರ್ಗೋ ಶಿಪ್ಸ್ ಸ್ಪೀಡ್ ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇದ್ರೆ ನಮ್ಗೆ 5-6 ದಿವಸ ಬೇಕಾಗತ್ತೆ. ಒಂದೇ ಅದೇ ಗಲ್ಫ್ ಇಂದ ಚೈನಾಕ್ಕೆ ಹೋಗ್ಬೇಕಾದ್ರೆ 30-32 ದಿವಸ ಬೇಕಾಗತ್ತೆ ಸರ್. ಶಿಪ್ ನಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು ಹಂದಿ ಸಾಕಣೆ ವಿಚಾರಕ್ಕೆ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತ? ಆಕ್ಚುಲಿ ನಂಗೆ ಮನೆಗ್ ಬಂದ್ರೆ ಒಂದ್ಸಲ ಜೋಶೆ ಬೇರೆ ಇರುತ್ತೆ ಸರ್. ಯಾಕಂದ್ರೆ 6-8 ತಿಂಗಳು ನಾನು ಶಿಪ್ ಅಲ್ಲಿ ಇರ್ತೀನಿ. ನಂಗೆ ಅಲ್ಲಿ ಅಂದ್ರೆ ಒಂದು 10-30 ಜನ ಅಷ್ಟೇ ಇರುತ್ತೆ ನಾವು, ಅವ್ರ ಜೊತೆನೆ ನಮ್ಮ ಒಡನಾಟ ಎಲ್ಲ. ಅದೇ ಊರಿಗೆ ಬಂದ್ರೆ ನಂಗೆ ಒಂಥರ ಒಳ್ಳೆ ಖುಷಿ ಆಗತ್ತೆ ಸರ್. ನಂಗೆ ಈ ಪ್ರಾಣಿ, ಹೌದು, ಪ್ರಾಣಿಗಳ ಜೊತೆ ನಮ್ ಮನೆಯಲ್ಲಿ ನೋಡಿದ್ರೆ ಎಲ್ಲಾನು ಇದೆ. ನಾಯಿ, ಬೆಕ್ಕು, ಆಡು ಇದೆ, ದನಗಳು ಇವೆ, ಹಂದಿಗಳು ಸಾಕ್ತಿವಿ. ಅದರ ಜೊತೆ ಒಡನಾಟ ಒಳ್ಳೇದಾಗತ್ತೆ ಸರ್. ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ರಿ ಫೆಲಿಕ್ಸ್ ಸಿಕ್ವೇರ್ ಅವರೇ ಹಾಗೂ ಮೊವಿನ್ ಸಿಕ್ವೇರ್ ಅವರೇ, ಹಂದಿ ಸಾಕಣೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಜೊತೆಗೆ ನೀವು ಮೆರೈನ್ ಇಂಜಿನಿಯರ್ ಆಗಿದ್ದುಕೊಂಡು ಕೂಡ ದುಡಿತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಹೌದು ಸರ್, ನಿಮಗೆ ಸಹ ಧನ್ಯವಾದಗಳು. ನೀವು ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಕ್ಕೆ, ನೀವು ನಮ್ಮ ಜೊತೆಗೆ ಸೇರಿದಕ್ಕೆ ನಾವು ನಿಮಗೆ ಎಲ್ಲರೂ ಧನ್ಯವಾದ ಎಂದು ಹೇಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದುವರೆಗೆ ಹಂದಿ ಸಾಕಾಣೆ ಅನುಭವದ ಕುರಿತು ಮೂಡುಬಿದ್ರೆ ತಾಕೋಡಿಯ ಫೆಲಿಕ್ಸ್ ಸಿಕ್ವೇರಾ ಅವರ ಜೊತೆ ನಡೆಸಿದ ಸಂದರ್ಶನ ಕೇಳಿದಿರಿ. ಅತ್ತೆ ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ಈಗ ಕೇಳಿ ಬ್ರಹ್ಮಾವರ ZDAHRS ಇಲ್ಲಿ ಕೃಷಿ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ್ ಅವರು ಉಡುಪಿ ರೈತ ಸಮಾವೇಶದಲ್ಲಿ ಇತ್ತೀಚೆಗೆ ಮಾಡಿದ ಭಾಷಣದ ಆಯ್ದ ಭಾಗ, ವಿಷಯ ಗೇರು ತಳಿಗಳು. ನಿಮಗೆಲ್ಲ ತಿಳಿದಿದೆ ಗೇರು ಒಂದು ಭಾರತ ದೇಶದ ಒಂದು ವಾಣಿಜ್ಯ ಬೆಳೆ. ಈ ಗೇರು 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನು ಮಣ್ಣಿನ ಸವಕಳಿ ಕಳೀಲಿಕ್ಕೆ ಇದನ್ನು ತರ್ತಾರೆ. ಆದರೆ ಈ ಗೇರು ಬೆಳೆ ಇವತ್ತು ಅನೇಕ ರೈತರ ಮನೆಯ ಜ್ಯೋತಿಯಾಗಿ ಬೆಳೀತಾ ಇದೆ. ಇದನ್ನು ಇವತ್ತು ಕ್ಲೈಮೇಟ್ ರೆಸಿಸ್ಟೆನ್ಸ್ ಕ್ರಾಪ್ ಅಂತ ಕರೆಯಲಾಗ್ತದೆ. ಯಾಕೆಂದರೆ ಎಂಥ ಒಂದು ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ಇದು ರೈತನಿಗೆ ಆದಾಯವನ್ನು ಕೊಡ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ ಪ್ರಕೃತಿ ವಿಕೋಪದಿಂದ ಈ ಗೇರು ಬೆಳೆ ಭಾಳಷ್ಟು ಕಷ್ಟಕ್ಕೆ ಸಿಲುಕು ಹಾಕ್ಕೊಂಡಿದೆ. ಅದರಲ್ಲೂ ಟಿ ಮಸ್ಕ್ಯುಟೋ ಮತ್ತು ಸ್ಟೆಂಬೋರರ್ ಕಾಟದಿಂದ ಗೇರು ಬೆಳೆ ತತ್ತರಿಸ್ತದೆ. ಸೊ ಇದನ್ನು ನಾವು ಏನು ಮಾಡಬೇಕು ಅಂತೇಳಿ ಹೇಳಿದರೆ ಪ್ರಕೃತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತಳಿಗಳನ್ನು ಉಪಯೋಗಿಸಬೇಕು, ಅಂಥ ತಳಿಗಳನ್ನು ಉಪಯೋಗಿಸಿದ್ರೆ ಮಾತ್ರ ಗೇರು ಬೆಳೆಯಲ್ಲಿ ನಾವು ಆದಾಯವನ್ನು ತರಲಿಕ್ಕಾಗ್ತದೆ. ಈ ಕರಾವಳಿ ಪ್ರದೇಶದಲ್ಲಿ ಏನಂತೇಳಿ ಹೇಳಿದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಸಾಕಷ್ಟು ಚಳಿ ಇದೆ. ಅದೇ ರೀತಿಯಲ್ಲಿ ಮೇ ತಿಂಗಳಲ್ಲಿ ಮತ್ತು ಜೂನ್ ತಿಂಗಳಲ್ಲಿ ಮಳೆ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಈ ಥರ ಚಳಿ ಮತ್ತು ಮಳೆ ಇವೆರಡಕ್ಕೂ ನಾವು ಒಂದು ಗೇರು ತಳಿಯನ್ನು ಸೆಲೆಕ್ಷನ್ ಮಾಡಬೇಕಾಗ್ತದೆ. ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ತಳಿಗಳು ನಮ್ಮಲ್ಲಿದೆ. ಉದಾಹರಣೆಗೆ ಉಳ್ಳಾಳ 2, ಉಳ್ಳಾಳ 3, ಆಮೇಲೆ ವೆಂಗುರ್ಲ 4, ವೆಂಗುರ್ಲ 7, UN50, ಭಾಸ್ಕರ, ಪ್ರಿಯಾಂಕ, ಇಂಥ ವೆರೈಟಿಗಳನ್ನು ನಾವು ಹಾಕಿದರೆ ಇದು ಆ ಕಡೆ ಚಳಿಗೂ ಸಿಗುವುದಿಲ್ಲ, ಈ ಕಡೆ ಮಳೆಗೂ ಸಿಗುವುದಿಲ್ಲ. ನಮಗೇನಿದ್ರೂ ಅದು ಮಾರ್ಚ್ 15 May 15 ಅದು ಕೊಯ್ಲಿಗೆ ಬರ್ತದೆ, ಕಟಾವಿಗೆ ಬರ್ತದೆ. ಆದ್ದರಿಂದ ಇಂಥ ವೆರೈಟಿಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ. ಇನ್ನು ಕೆಲವೊಂದು ವೆರೈಟಿ ಅಂತ ಹೇಳಿದರೆ ಉಳ್ಳಾಳ 1 ಮತ್ತು NDR 2-1. ಈ ಉಳ್ಳಾಳ 1 NDR 2-1 ಏನಾದರೆ ಅಧಿಕ ಇಳುವರಿಯನ್ನು ಕೊಡ್ತದೆ. ಆದರೆ ಅಧಿಕ ಇಳುವರಿ ಕೊಟ್ಟರೆ ಲೇಟ್ ಹಾರ್ವೆಸ್ಟ್, June 15 ತನಕ ಹಾರ್ವೆಸ್ಟ್ ಬರ್ತದೆ. ನಮಗೆ ಏನಾಗ್ತದೆ, ಬೀಜಗಳು ಮಳೆಯಲ್ಲಿ ನೆನೆದು ಹೋಗ್ತದೆ. ಈ ಬೀಜವು ಮಳೆಯಲ್ಲಿ ನೆನೆದು ಹೋಗೋದ್ರಿಂದ ಉಳ್ಳಾಳ 1 ಮತ್ತು ಆ ಮಡಕ ಥರ ಎರಡು, ಇದು ನಮ್ಮ ಈ ಕರಾವಳಿ ಪ್ರದೇಶಕ್ಕೆ ಸೂಟ್ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಸೂಟ್ ಆಗ್ತದೆ ಆದರೆ ಮಳೆಯಲ್ಲಿ ಸಿಗ್ತದೆ. ಇಂಥ ಸಂದರ್ಭದಲ್ಲಿ ನೆನೆದಂಥ ಗೇರು ಬೀಜವನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮೊಳಕೆ ಬಡಿಸಿ ಅದರಿಂದ ಹಸಿರು ದ್ವಿದಳ ಬರ್ತದೆ, ಹಸಿರು ಹಸಿರು ದ್ವಿದಳ ಬರ್ತದೆ, ಎರಡು ಏನಂದರೆ ತಿರುಳು ಬರ್ತದೆ. ಆ ತಿರುಳನ್ನು ನಾವು ತೆಗೆದುಕೊಂಡು ಅದನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗೇರು ಬೀಜದ ಹಸಿರು ತಿರುಳು ಇದು ಬಿರಿಯಾನಿ ಮಾಡಲಿಕ್ಕೆ, ಪಲ್ಯಕ್ಕೆ ಉಪಯೋಗಿಸಲಿಕ್ಕೆ, ಆನಂತರ ಪಲಾವ್ ಮಾಡಲಿಕ್ಕೆ, ಚಟ್ನಿ ಮಾಡಲಿಕ್ಕೆ, ಹಾಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಇದು ಬಹಳಷ್ಟು ಉಪಯೋಗಕಾರಿ. ಆದ್ದರಿಂದ ಮಳೆಯಲ್ಲಿ ಬಿದ್ದಂಥ ಗೇರು ಬೀಜಗಳನ್ನು ಅದನ್ನು ಹಾಗೆ ಮೊಳಕೆ ಬರಲಿಕ್ಕೆ ಬಿಟ್ಟು ಅದನ್ನು ಆನಂತರ ಅದನ್ನು ತೆಗೆದುಬಿಟ್ಟು ಪ್ಯಾಕ್ ಮಾಡಿ ಕಳಿಸಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಗೇರು ತಳಿಗಳ ಬಗ್ಗೆ ಹೇಳುವುದಂತ ನಾನು ಈವಾಗಲೇ ಹೇಳಿದೆ, ಉಳ್ಳಾಳ ಒಂದು, ಆಮೇಲೆ ಮಡಕ ಥರ ಎರಡು, ಇದು ಮಳೆ ಬೇಗ ಅರ್ಲಿ ಬರ್ತದೆ. ಆದರೆ ಇದು 20-25 ಕೆ ಜಿ ಕೊಡುವಂಥ ಮರಗಳು ಇದರಲ್ಲಿ ಇದೆ. ಇನ್ನು ಈ ಕರಾವಳಿ ಭಾಗಕ್ಕೆ ಚೆನ್ನಾಗಿ ಸೂಟ್ ಆಗಿರುವಂಥ ವೆರೈಟಿಗಳು ನಾನು ಈವಾಗಲೇ ಹೇಳಿದ್ದೀನಿ ನಿಮಗೆ. ಅದರಲ್ಲಿ ಉಳ್ಳಾಳ ಎರಡು, ಉಳ್ಳಾಳ ಮೂರು, ವೆಂಗುರ್ಲಾ ನಾಲ್ಕು, ವೆಂಗುರ್ಲಾ ಏಳು, UN50, ಪ್ರಿಯಾಂಕಾ ಮತ್ತು ಭಾಸ್ಕರ, ಈ ತಳಿಗಳು 15-17 ಕೆ ಜಿ ಎವರೇಜ್ ಆಗಿ ಕೊಡ್ತವೆ. ಇಂಥ ಮತ್ತು ಅದಲ್ಲದೆ ಈ ಕರಾವಳಿ ಪ್ರದೇಶಕ್ಕೆ ಈ ತಳಿಗಳು ಭಾಳಷ್ಟು ಸೂಕ್ತವಾಗಿದೆ. ಆದ್ದರಿಂದ ಈ ತಳಿಗಳನ್ನು ನಾವು ಉಪಯೋಗಿಸುವುದು ಭಾಳ ಒಳ್ಳೆಯದು. ಅದೇ ರೀತಿಯಲ್ಲಿ ಇನ್ನೂ ನಮಗೆ ದೊಡ್ಡ ಗೇರು ಬೀಜ ಬೇಕಾದಾಗ W180 ಅಂತ ನಾವು ಹೇಳ್ತೀವಿ ಪ್ರೊಸೆಸ್ ಮಾಡಿ ಆದಮೇಲೆ, ಈ W180 ಬೀಜ ಬೇಕಾದಾಗ ಪ್ರಿಯಾಂಕಾ, UN50 ಮತ್ತು ಅನಕಾಯಂ ಈ ತಳಿಗಳನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾವು ಹೈ ಡೆನ್ಸಿಟಿಗೆ ಹೋಗಬೇಕಾದ್ರೆ VRI 3 ಉಪಯೋಗಿಸಬೇಕಾಗ್ತದೆ. ಮತ್ತು ಈ VRI 3 ಅಂದರೆ ವೃದ್ಧಾಚಲ 3 ಅಂತ ಒಂದು ವೆರೈಟಿ, ಇದು ಭಾಳಷ್ಟು ಟೇಸ್ಟಿ ಆಗಿರುವಂಥ ವೆರೈಟಿ. ಅದೇ ರೀತಿ ಉಳ್ಳಾಳ 4 ಕೂಡ ಟೇಸ್ಟಿ, ಭಾಳಷ್ಟು ಟೇಸ್ಟಿ ಆಗಿರ್ತದೆ. ಉಳ್ಳಾಳ 4 ಮತ್ತು ಮಧುರಂತಕ್ಕನ್ ಈ ವೆರೈಟಿಗಳು ತುಂಬ ಅರ್ಲಿ ಬರ್ತವೆ. ತುಂಬ ಅರ್ಲಿ ಅಂತ ಹೇಳಿದರೆ ಡಿಸೆಂಬರಲ್ಲಿ ಇದು ಮುಕ್ತಾಯ ಆಗಿ ಹೋಗ್ತದೆ. ಆದರೆ ಇದಕ್ಕೆ ಟೀ ಮಸ್ಕಿಟೋ ಬಾಧೆ ಇರುವುದರಿಂದ ಸಾಮಾನ್ಯವಾಗಿ ಉಳ್ಳಾಳ 4 ಮತ್ತು ಮಧುರಂತ ತಳಿಗಳನ್ನು ನಾವು ರೈತರು ಯೂಸ್ ಮಾಡ್ತಾ ಇಲ್ಲ. ಇನ್ನು ಗೇರುವಿನ ಟೆಕ್ನಾಲಜಿ ಬಗ್ಗೆ ಹೇಳುವಂತಾಗಿದ್ದರೆ, ಈಗ ಸಾಮಾನ್ಯವಾಗಿ ಪ್ರಚಲಿತವಾಗಿರುವಂತಹದ್ದು ಅಲ್ಟ್ರಾ ಹೈ ಡೆನ್ಸಿಟಿ ಅಥವಾ ಅಧಿಕ ಸಾಂದ್ರತೆಯ ಒಂದು ಗೇರು ಕಲ್ಟಿವೇಷನ್. ಸಾಮಾನ್ಯವಾಗಿ 8 ಮೀಟರ್ ಅಂತರದಲ್ಲಿ ಗೇರು ಗಿಡಗಳನ್ನು ಬೆಳೆಸಲಾಗ್ತದೆ. ಈ ಅಧಿಕ ಸಾಂದ್ರತೆಯಲ್ಲಿ 4 ಮೀಟರ್ ಅಂತರಗಳಲ್ಲಿ ಗೇರುಗಳನ್ನು ಬೆಳೆಸಲಾಗ್ತದೆ. ಇದರಲ್ಲಿ 10-15% ಈಲ್ಡ್ ಜಾಸ್ತಿ ಬರ್ತದೆ. ಆದರೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಇದನ್ನು ನಾವು ಯಾವಾಗಲೂ ಪ್ರೂನ್ ಮಾಡಲಿ, ಪ್ರತಿ ವರ್ಷ ಪ್ರೂನ್ ಮಾಡಬೇಕಾಗ್ತದೆ. ಅಂದರೆ ಇದನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ. ಇದಕ್ಕೆ ಲೇಬರ್ ಓರಿಯೆಂಟೆಡ್, ಇದು ಲೇಬರ್ ಇದರಲ್ಲಿ ಭಾಳಷ್ಟು ಉಪಯೋಗಿಸಬೇಕಾಗ್ತದೆ. ಆದರೆ ನರ್ಸರಿ ಇರತಕ್ಕಂಥವರು ಈ ಥರ ಅಲ್ಟ್ರಾ ಹೈ ಡೆನ್ಸಿಟಿ ಗೇರು ಕಲ್ಟಿವೇಷನ್ಗೆ ಹೋದರೆ ತುಂಬ ಒಳ್ಳೆಯದು. ಯಾಕೆಂದರೆ ನರ್ಸರಿ ಕಡ್ಡಿಗಳನ್ನು ತೆಗೆಯುವುದರಿಂದ ಅವರಿಗೆ ಹೆಚ್ಚಿಗೆ ಪ್ರೂನಿನ ಅವಶ್ಯಕತೆ ಇರುವುದಿಲ್ಲ. ಇನ್ನೊಂದು ಗೇರುವಲ್ಲಿ ಇಂಟರ್ ಕ್ರಾಪಿಂಗ್ ಅಥವಾ ಅಂತರ ಬೆಳೆಯಾಗಿ, ನಾವೀಗ ಪರ್ಮನೆಂಟಾಗಿ ಗೇರುವಲ್ಲಿ ಅಂತರ ಬೆಳೆ ಮಾಡಬೇಕಂದ್ರೆ ಗೇರು ಮರಗಳಿಗೆ ಕಾಳುಮೆಣಸನ್ನು ಬಿಡುವಂತಹದ್ದು, ಮತ್ತು ಗೇರುವಿನ ನಡುವಿನ ಅಂತರದಲ್ಲಿ ಬುಷ್ ಪೆಪ್ಪರ್ ಬೆಳೆಸುವಂತಹದ್ದು, ಮತ್ತು ಸುವರ್ಣಗಡ್ಡೆಯನ್ನು ಮಾಡುವಂತಹದ್ದು, ಹಾಗೆಯೇ ಅರಿಶಿನ ಕೂಡ ಇದರಲ್ಲಿ ಮಾಡಬಹುದು. ಇನ್ನು ಕೆಲವೊಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದಾರಂದರೆ, ಗೇರು ಮರಕ್ಕೆ ತೊಂಡೆ ಬೀಜ ಅಥವಾ ತೊಂಡೆಕಾಯಿ ಅಥವಾ ಮನೋಲಿ ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಆದಾಯವನ್ನು ನಾವು ಜಾಸ್ತಿ ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಗೇರುವಲ್ಲಿ ಜಾಸ್ತಿ ಆದಾಯ ಬರಬೇಕು ಅಂತ ಹೇಳಿದರೆ 1% ಯೂರಿಯಾ ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಈಗ ನೈಟಿನಾಲ್ ಸ್ಪ್ರೇಯನ್ನು ಮಾಡ್ತಾರೆ, ಬಟ್ ನೈಟಿನಾಲ್ ಸ್ಪ್ರೇ ಮಾಡುವುದು ಅಷ್ಟೊಂದು ಸೂಕ್ತ ಅಲ್ಲ. ಇದರಲ್ಲಿ 1% ಯೂರಿಯಾ ಸ್ಪ್ರೇ ಮಾಡಿದರೆ ನಿಮಗೆ ಬೀಜ, ನಾರ್ಮಲ್ ಸೈಜ್ ಬೀಜ ಮತ್ತು ನಾರ್ಮಲ್ ಸೈಜ್ ಹಣ್ಣನ್ನು ಬರುವಂಥದ್ದನ್ನು ನಾವು ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದೇವೆ. ಆದ್ದರಿಂದ 1% ಯೂರಿಯಾವನ್ನು ಇದು ಮಾಡಬೇಕು. ಮತ್ತು ಇನ್ನೂ ಗೇರು ಬೀಜದಲ್ಲಿ ಬಿದ್ದಂಥ ಗೇರು ಬೀಜಗಳನ್ನೇ ನಾವು ಉಪಯೋಗಿಸಬೇಕು. ಬಿದ್ದಂಥ ಗೇರು ಬೀಜಗಳನ್ನು 3 ದಿನ ಬಿಸಿಲಿನಲ್ಲಿ ಹಾಕಬೇಕು. 3 ದಿನ ಬಿಸಿಲಂದರೆ 24 ಗಂಟೆ ಬಿಸಿಲಿನಲ್ಲಿ ಹಾಕಿ 3 ತಿಂಗಳು ಅದನ್ನು ಸಂಗ್ರಹಣೆ ಮಾಡಿ ಇಡಬೇಕು. ಆಗ ಮಾತ್ರ ನಮಗೆ ಉತ್ತಮ ದರ್ಜೆಯ ಗೇರು ಬೀಜಗಳು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಅದೇ ರೀತಿಯಲ್ಲಿ ಸಣ್ಣ ಗೇರು ಬೀಜಗಳು ಸಾಮಾನ್ಯವಾಗಿ ಕಮರ್ಷಿಯಲ್ಲಿ ನಮಗೆ ಗೇರು ಬೀಜದ ಸೈಜ್ ಎಷ್ಟಿರಬೇಕಂದ್ರೆ 7 ಗ್ರಾಮ್ ಇರಲೇಬೇಕು. 7 ಗ್ರಾಮ್ ಇಂತ ಮೇಲಿದ್ದರೆ ಮಾತ್ರ ನಮಗೆ ಅದಕ್ಕೆ ಒಳ್ಳೆ ರೇಟ್ ಇರ್ತದೆ, ಗ್ರೇಡ್ 1 ಬರ್ತದೆ. ಏಳು ಗ್ರಾಮ್ಗಿಂತ ಕಡಿಮೆ ಇದ್ರೆ ಅದಕ್ಕೆ ರೇಟ್ ಕಡಿಮೆ. ಆದ್ರಿಂದ ಏಳು ಗ್ರಾಮ್ ಕಡಿಮೆ ಇರತಕ್ಕಂಥ ಗೇರು ಬೀಜಗಳನ್ನು ನಾವು ನರ್ಸರಿಯಲ್ಲಿ ರೂ ಸ್ಟಾಕ್ ಮಾಡಲಿಕ್ಕೆ ಉಪಯೋಗಿಸಬೇಕು. ಸೊ ಅಂಥ ಬೀಜಗಳನ್ನೆಲ್ಲ ಸಂಗ್ರಹಿಸಿ ಯಾರು ನರ್ಸರಿ ಮಾಡ್ತಾರೆ ಅಂಥವರಿಗೆ ಕೊಡುವುದರಿಂದ ನಮಗೆ ಜಾಸ್ತಿ ಆದಾಯ ಬರಲಿಕ್ಕೆ ಆಗ್ತದೆ. ಮತ್ತು ಇನ್ನು ಹೇಳುವಂಥದ್ದು ಹೇಳಿದರೆ ಗೇರು ಹಣ್ಣುಗಳು, ಈಗ ನಾವು ನಮ್ಮ ದೇಶದಲ್ಲಿ ಸುಮಾರು ಹತ್ರ ಹತ್ರ 7.5 ಲಕ್ಷ ಟನ್ ಬೀಜವನ್ನು ಉತ್ಪಾದನೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಹಣ್ಣುಗಳು ಅದರ 10 ಟೈಮ್ ಅಥವಾ 15 ಟೈಮ್ ಅಂದರೆ ಸಾಧಾರಣ 7 ಲಕ್ಷ ಟನ್ ಅಂದರೆ 75 ಲಕ್ಷ ಟನ್ ಹಣ್ಣುಗಳು ಹಾಳಾಗ್ತವೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು 5-10% ಯೂಸ್ ಮಾಡ್ತಾರೆ, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯೂಸ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಒಂದು 5-10% ಯೂಸ್ ಮಾಡ್ತಾರೆ. ಸೊ ಇಂಥ ಹಣ್ಣುಗಳನ್ನು ನಾವು ತೆಗೆದುಕೊಂಡು ವ್ಯಾಲ್ಯೂ ಎಡಿಷನ್ ಮಾಡಬೇಕಾಗ್ತದೆ. ವ್ಯಾಲ್ಯೂ ಎಡಿಷನ್ ಅಂತೇಳಿ ಹೇಳಿದರೆ ಅದರಿಂದ ಜಾಮ್ ಮಾಡಬಹುದು, ಜೆಲ್ಲಿ ಮಾಡಬಹುದು, ಕೆಚಪ್ ಮಾಡಬಹುದು, ಸಾಸ್ ಮಾಡಬಹುದು, ಚಟ್ನಿ ಮಾಡಬಹುದು, ಅದೇ ರೀತಿಯಲ್ಲಿ ಫಾರ್ಮುಲಿನ್ ಮಾಡಬಹುದು, ವಿನೆಗರ್ ಮಾಡಬಹುದು, ಮತ್ತು ಟೂಟಿ ಫ್ರೂಟಿ ಮತ್ತು ಕ್ಯಾಂಡಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇನ್ನೂ ಒಂದು ಟೆಕ್ನಾಲಜಿ ಗೇರುವಿನಲ್ಲಿ ಅಂತೇಳಿ ಹೇಳಿದರೆ, ನೀವು ಗೇರು ಗಿಡಗಳನ್ನು ನೆಡುವಾಗ ಗೇರು ಕಸಿ ಮಾಡಿದಂಥ ಗೇರುಗಳನ್ನು ನೀವು ಆಯ್ಕೆ ಮಾಡಬೇಕು. ಈ ಕಸಿ ಮಾಡದಲ್ಲಿ ಕೂಡ 2 ತರಹದ ಗೇರು ಗಿಡಗಳನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕಸಿ ಮಾಡಿದಂಥ ಗಿಡಗಳು ಫ್ರೂಟಿಂಗ್ ಬ್ರ್ಯಾಂಚ್ನಿಂದ ಮಾಡ್ತಾರೆ. ಈ ಫ್ರೂಟಿಂಗ್ ಬ್ರ್ಯಾಂಚ್ ಅಥವಾ ಕಾಯಿಗಳನ್ನು ಬಿಡುವಂಥ ಈ ಬ್ರ್ಯಾಂಚ್ನಿಂದ ನಾವು ನರ್ಸರಿ ಗಿಡಗಳನ್ನು ಸಿಲೆಕ್ಟ್ ಮಾಡಿದರೆ ನಮಗದು ಸದಾ ಕಾಲ ಈಲ್ಡ್ ಚೆನ್ನಾಗಿ ಬರ್ತದೆ. ಅದೇ ರೀತಿಯಲ್ಲಿ ನರ್ಸರಿ ಗಿಡಗಳು ಏಪ್ರಿಲ್ ತಿಂಗಳಲ್ಲಿ ಮಾಡಿದರೆ ಅದು ವೆಜಿಟೇಟಿವ್ ಬ್ರ್ಯಾಂಚ್ನಿಂದ ಮಾಡಿರ್ತಾರೆ. ಈ ವೆಜಿಟೇಟಿವ್ ಬ್ರ್ಯಾಂಚ್ನಿಂದ ಮಾಡಿದಂಥ ಗೇರುಗಳಲ್ಲಿ 2ನೇ ಅಥವಾ 3ನೇ ವರ್ಷದಿಂದ ನಮಗೆ ಗೇರು ಬೀಜಗಳು ಸಿಗುವಂಥದ್ದು ಕಾಣುತ್ತದೆ. ಈಗ ಒಟ್ಟಾರೆ ನಾವು ಹೇಳೋದಂತಿದ್ರೆ ನಮಗೆ ಕಲ್ಟಿವೇಷನ್ ತೆಗೆದುಕೊಂಡ್ರೆ ನಮಗೆ ಇನ್ನೂ 50% ಗೇರು ಬೀಜ ನಮ್ಮ ಇಂಡಸ್ಟ್ರಿಗಳಿಗೆ ಬೇಕಾಗ್ತದೆ. 50% ಅಂದರೆ ಇನ್ನೂ ನಮಗೆ 6-7 ಲಕ್ಷ ಟನ್ ಗೇರು ಬೀಜಗಳ ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ನಾವು ಹಣ್ಣನ್ನು ತೆಗೆದುಕೊಂಡ್ರೆ ನಮಗೆ ಹಣ್ಣನ್ನು ಸಾಧಾರಣ ನಮ್ಮ ಕರ್ನಾಟಕದಲ್ಲಿ 90-95% ನಾನು ಆವಾಗಲೇ ಹೇಳಿದ್ದೇನೆ ಬೇರೆ ಬೇರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇದೆ. ಆದ್ದರಿಂದ ಯಂಗೆಸ್ಟ್ ಜನರೇಷನ್ ಈ ಒಂದು ನಿಟ್ಟಿನಲ್ಲಿ ಗೇರು ಹಣ್ಣಿನ ಒಂದು ಪ್ರೊಸೆಸಿಂಗ್ ಇಂಡಸ್ಟ್ರಿಗಳನ್ನು ಮುಂದಿನ ಜನರೇಷನಲ್ಲಿ ಮಾಡಿದ್ದೇ ಹೋದಂತಾದರೆ ನಾವು ಗೇರವನ್ನು ಒಂದು ವಾಣಿಜ್ಯ ರಾಷ್ಟ್ರಮಟ್ಟ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲ, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಒಂದು ನಾವು ಗೇರು ಬೆಳೆಯನ್ನು ನಂಬರ್ 1 ಮಾಡಲಿಕ್ಕೆ ಸಾಧ್ಯತೆಯಾಗಿದೆ. ಗೇರು ತಳಿಗಳು ಈ ಕುರಿತು ಬ್ರಹ್ಮಾವರ ZAHRS ಇಲ್ಲಿ ಕೃಷಿ ಸಂಶೋಧನಾ ನಿರ್ದೇಶಕರಾದ ಡಾ ಲಕ್ಷ್ಮಣ್ ಅವರು ಉಡುಪಿ ರೈತ ಸಮಾವೇಶದಲ್ಲಿ ಇತ್ತೀಚೆಗೆ ಮಾಡಿದ ಭಾಷಣದ ಆಯ್ದ ಭಾಗ ಕೇಳಿದಿರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 ರಿಂದ 52,000, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ರಿಂದ 45,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 35,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000 ರಿಂದ 20,000, 2ನೇ ವರ್ಗ 1,000ಕ್ಕೆ 10,000 ರಿಂದ 16,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳತಿಗೆ ಕ್ವಿಂಟಾಲಿಗೆ 2,000 ರಿಂದ 2,750, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,100 ರಿಂದ 2,850, IR8 ಕ್ವಿಂಟಾಲಿಗೆ 2,550 ರಿಂದ 2,850, ಭತ್ತ ಆಮದು ಕ್ವಿಂಟಾಲಿಗೆ 1700 ರಿಂದ 1800, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3900 ರಿಂದ 4000, ಕೆಂಪು ಕ್ವಿಂಟಾಲಿಗೆ 3700 ರಿಂದ 3800, ಕಪ್ಪು ಕ್ವಿಂಟಾಲಿಗೆ 3900 ರಿಂದ 4000, ಮೆಣಸು ಆಮದು ಕ್ವಿಂಟಾಲಿಗೆ 14500 ರಿಂದ 19000.